ಹೆಚ್ಚಿನ ಭೂಮಿಯನ್ನ ಉಳುಮೆಗೆ ನಾವು ಒಳಪಡಿಸಬೇಕಾಗುತ್ತೆ, ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾಗ್ತದೆ, ಜನರ ಒಂದು ಬವಣೆಯನ್ನು ಕೂಡ ನಾವು ನೀಗಿಸಬೇಕಾಗ್ತದೆ. ಸರ್, ಈ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಕೃಷಿಯಲ್ಲಿ ಯಾವ ರೀತಿ ಅನುಕೂಲ ಆಗುತ್ತಂತ ಹೇಳ್ತಾರೆ? ಮುಖ್ಯವಾಗಿ ಯಂತ್ರೋಪಕರಣಗಳಿಂದ ಕೃಷಿಯ ಸಾಮರ್ಥ್ಯ ಅಧಿಕಗೊಳಿಸಬಹುದು, ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು ಮಾಡಬಹುದು, ಕೃಷಿ ಕಾರ್ಮಿಕರ ಶ್ರಮದ ಬವಣೆಯನ್ನು ತಗ್ಗಿಸಬಹುದು, ಅಲ್ಪ ಸಮಯದಲ್ಲಿ ಅಧಿಕ ಕೃಷಿ ಚಟುವಟಿಕೆ ಕಾರ್ಯನಿರ್ವಹಿಸಬಹುದು, ಒಂದೇ ಸಮಯದಲ್ಲಿ 2-3 ತರದ ಕೃಷಿ ಕಾರ್ಯಗಳನ್ನು ಮಾಡಬಹುದು, 20-25% ಆಳುಕಾಳುಗಳನ್ನು ಉಳಿತಾಯ ಮಾಡಬಹುದು, ಮತ್ತೆ 65% ಸಮಯ ಉಳಿತಾಯ ಮಾಡಬಹುದು, 15% ಉತ್ಪಾದನೆ ಜಾಸ್ತಿ ಮಾಡಬಹುದು ಕೃಷಿ ಯಾಂತ್ರೀಕರಣದಿಂದ. ಈಗ ಈ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಕೃಷಿಯಲ್ಲಿ ಅನುಕೂಲ ಆಗುತ್ತಂತಾನೆ ಹೇಳ್ತೀರಿ, ಅದರ ಜೊತೆಗೆ ಈಗ ನಮ್ಮಲ್ಲಿ ಸಾಕಷ್ಟು ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಇರ್ತಾರೆ, ಇವರಿಗೆ ಈಗ ದೊಡ್ಡ ಮೊತ್ತದ ಒಂದು ಯಂತ್ರೋಪಕರಣಗಳನ್ನು ಬಳಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇದು ಒಂದು ನಮಗೆ ನಕಾರಾತ್ಮಕ ಅಂಶ ಅಂತ ನಾವು ಹೇಳ್ಬೋದು ಹೆಂಗ, ಅಥವಾ ಆ ರೀತಿ ಏನನ್ನ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ವ್ಯವಸ್ಥೆ ಏನಾದರೂ ಇದೆಯಾ? ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಆಧಾರವಾಗಿ ಮತ್ತೆ ಕೃಷಿ ಭೂಮಿ ಕೂಡ ತುಂಡು ಭೂಮಿ ಆಗಿರೋದ್ರಿಂದ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೃಷಿ ಯಂತ್ರೋಪಕರಣ ಸರ್ಕಾರದ ವತಿಯಿಂದ ಸಣ್ಣ ಸಣ್ಣ ಯಂತ್ರಗಳನ್ನ ತಯಾರು ಮಾಡಿ ಕೃಷಿಯಲ್ಲಿ ಬಳಸ್ತಕ್ಕಂಥ ವ್ಯವಸ್ಥೆ, ಸರ್ಕಾರ ಸಬ್ಸಿಡಿ ಮುಖಾಂತರ ಕೃಷಿ ಯಂತ್ರೋಪಕರಣಗಳನ್ನ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಮುಖ್ಯವಾಗಿ ನಿಗದಿತ ಅವಧಿಯಲ್ಲಿ ಕೃಷಿ ಕಾರ್ಯಗಳ ನಿರ್ವಹಣೆ ಮಾಡಬೇಕು, ಉತ್ಪಾದನೆ ಜಾಸ್ತಿ ಮಾಡಬೇಕು, ಮತ್ತೆ ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯಗಳನ್ನು ಸಂರಕ್ಷಣೆ ಮಾಡಬೇಕು, ಮತ್ತೆ ಉತ್ಪಾದನೆಯನ್ನು ಮೌಲ್ಯವರ್ಧನೆ ಮಾಡಬೇಕು. ಇದು 3 ಮುಖ್ಯ ವಿಚಾರ ಇರುವುದರಿಂದ ಸರ್ಕಾರ ಕೂಡ ಈ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ರೈತರ ಒಂದು ಹಿಡುವಳಿಗೆ ಅನುಸಾರವಾಗಿ ಸಣ್ಣ ಸಣ್ಣ ಯಂತ್ರಗಳನ್ನು ಸಬ್ಸಿಡಿ ಮುಖಾಂತರ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಉದಾಹರಣೆ, ಅದರ ಜೊತೆಯಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಣ್ಣ ಸಣ್ಣ ಯಂತ್ರಗಳು ಕೂಡ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಉದಾಹರಣೆಯಾಗಿ ಕಳೆ ತೆಗೆಯಲು ಒಂದು ಸೈಕಲ್ ವೀಡರ್ ಅನ್ನು ವಿನ್ಯಾಸ ಮಾಡಲಾಗಿದೆ, ಅದು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದ ಮುಖಾಂತರ. ಅದೇ ರೀತಿಯಾಗಿ ಕೈಚಾಲಿತ ಶೇಂಗಾ ಸುಲಿತಕ್ಕಂಥ ಯಂತ್ರ ಮತ್ತು ಅದರಲ್ಲಿ ಮೋಟರ್ ಚಾಲಿತ ಯಂತ್ರಗಳನ್ನು ಕೂಡ ಮಾಡಿದೆ. ಇದೇ ರೀತಿಯಾಗಿ ನಾನಾ ರೀತಿಯಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಣ್ಣ ಸಣ್ಣ ಕೃಷಿಗೆ ಅನುಕೂಲ ಆಗತಕ್ಕಂಥ ಯಂತ್ರಗಳನ್ನು ವಿನ್ಯಾಸ ಮಾಡಿ ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ, ವಿಶ್ವವಿದ್ಯಾಲಯ ಕೂಡ ಮಾಡಿದೆ, ವಿಜ್ಞಾನಿಗಳು ಕೂಡ ಇದಕ್ಕೆ ಸಹಕಾರ ಮಾಡಿ ಎಲ್ಲ ರೀತಿಯಾದ ಯಂತ್ರಗಳನ್ನು ಆವಿಷ್ಕಾರ ಮಾಡಿದ್ದಾರೆ. ಸರ್, ಮುಖ್ಯವಾಗಿ ಯಾವ್ಯಾವ ರೀತಿ ಯಂತ್ರಗಳು ಈಗ ನಮ್ಮ ಕೃಷಿಯಲ್ಲಿ ಹೆಚ್ಚು ಉಪಯುಕ್ತ ಅಂತ ಹೇಳ್ತಾರೆ, ಯಾವ್ಯಾವ ಯಂತ್ರಗಳನ್ನು ನಮ್ಮ ರೈತರು ಬಳಸ್ತಾ ಇದ್ದಾರೆ ಒಂದು ಕೃಷಿ ಚಟುವಟಿಕೆಗಳಲ್ಲಿ? ನಾವು ಪ್ರಾರಂಭದಲ್ಲಿ ವ್ಯವಸಾಯ ತಗೊಂಡಾಗ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಮಾಗಿ ಉಳುಮೆಗೆ ಬೇಕಾದಂತ ಏನು ಯಂತ್ರೋಪಕರಣಗಳು, ಉದಾಹರಣೆಯಾಗಿ ಸಿಂಗಲ್ ಬಾಟಮ್ ಪ್ಲೋ ಮತ್ತೆ ಡಬಲ್ ಬಾಟಮ್ ಪ್ಲೋ. ಈ ಮಾಗಿ ಉಳುಮೆ ಆದ ನಂತರ ಅದಕ್ಕೆ ಭೂಮಿಯನ್ನು ಅದ ಮಾಡಕ್ಕೆ ಕಲ್ಟಿವೇಟರ್ ಅಂತೇಳಿ ಯೂಸ್ ಮಾಡ್ತಾ ಇದೀವಿ. ಕಲ್ಟಿವೇಟರ್ ಆದ ತಕ್ಷಣ ಅದನ್ನ ಲೆವೆಲ್ ಮಾಡಕ್ಕೆ ಲೆವೆಲ್ ಬ್ಲೇಡ್ ಅನ್ನ ಯೂಸ್ ಮಾಡ್ತೀವಿ. ಇವು ಯಂತ್ರೋಪಕರಣಗಳು. ಉದಾಹರಣೆಗೆ ಹೇಳಬೇಕಂದ್ರೆ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು 2-3 ಎಕರೆ ಒಂದು ದಿನಕ್ಕೆ ನಾವು ಉಳುಮೆ ಮಾಡಬಹುದು. ಅದೇ ಯಂತ್ರಗಳು ತಗೊಂಡ್ರೆ 15-20 ಎಕರೆ ಎಷ್ಟು ನಾವು ಉಳುಮೆ ಮಾಡಬಹುದು. ಹಾಗಾಗಿ 65-70% ಅಷ್ಟು ನಾವು ಭೂಮಿಯನ್ನ ಈ ಯಂತ್ರೋಪಕರಣಗಳಿಂದ ಉಳುಮೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಕಡಿಮೆ ಅವಧಿಯಲ್ಲಿ ಜಾಸ್ತಿನ ವಿಸ್ತೀರ್ಣದಲ್ಲಿ ನಾವು ವ್ಯವಸಾಯ ಮಾಡಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಕೂಡ ಈ ಮಳೆ ಗಾಳಿ ಈ ಒಂದು ಸಮಯದಲ್ಲಿ ಕೂಡ ನಾವು ಅಭಾವದಲ್ಲಿ ಹೆಚ್ಚಿನ ಏರಿಯಾದಲ್ಲಿ ನಾವು ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಇಂಥ ಈ ಸರ್ಕಾರದಿಂದ ಅನುಕೂಲ ಕೂಡ ರೈತರಿಗೆ ಸಿಗ್ತದೆ. ಸರ್, ತಾವೀಗ ಪ್ರಾರಂಭದಲ್ಲಿ ಈ ತರ ಯಂತ್ರಗಳನ್ನ ಬಳಕೆ ಮಾಡಬಹುದು, ಆದರೂ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳು ಕೆಲವು ಇರ್ತಾವೆ. ಇದಲ್ಲದೆ ಈಗ ನೀವು ಹೇಳಿದ್ರೆ ಈ ಬಿತ್ತ ಸಮಯದಲ್ಲಿ, ಆಮೇಲೆ ಇದು ಕಳೆ ತೆಗೆಯಂತ ಸಮಯದಲ್ಲಿ, ಆಮೇಲೆ ನಂತರ ಕಟಾವು ಮಾಡುವಂತ ಸಮಯದಲ್ಲಿ ಅಂದ್ರೆ ಒಕ್ಕಣೆ ಮಾಡೋದು, ಅವಾಗ ಯಾವ್ಯಾವ ರೀತಿಯ ಯಂತ್ರಗಳು ನಮ್ಮ ರೈತರು ಬಳಸ್ತಾ ಇದ್ದಾರೆ? ಹೀಗಾಗ ಹೇಳಿದಾಗೆ ಮಾಗಿ ಹುಣ್ಣಿಮೆ ಆದ ತಕ್ಷಣ ಎಷ್ಟು ಅದಕ್ಕೆ ಸರಿಯಾಗಿ ನಾವು ಭೂಮಿಯನ್ನು ಹದಪಡಿಸಿಕೊಳ್ಳಕ್ಕೆ ಬೇಕಾದಂತ ಯಂತ್ರೋಪಕರಣ ಬಳಕೆ ಮಾಡ್ತೀವಿ. ಉದಾಹರಣೆಯಾಗಿ ನಾವು ಈ ಬಿತ್ತನೆಗೆ ಬೇಕಂತಂದ್ರೆ ಬಿತ್ತನೆ ಕೂರಿಗೆಯನ್ನ ಇದೆ. ಈಗ 6 ತಾಳು, 8 ತಾಳು, 9 ತಾಳು ಅಂತ ಕೂರಿಗೆಗಳು ಈಗ ರೈತರ ಸಿಗ್ತಾ ಇದೆ. ಬಿತ್ತನೆ ಆದ ನಂತರ ಕಳೆ ತೆಗೆಯ ಕೂಡ ಟ್ರ್ಯಾಕ್ಟರ್ ಚಾಲಿತ ಕಳೆ ತೆಗೆದ ಯಂತ್ರಗಳು ಇದೆ. ಅದಾದ ನಂತರ ಔಷಧಿ ಹೊಡೆತಕ್ಕಂಥ ಯಂತ್ರಗಳು ಇದೆ. ಔಷಧಿ ಹೊಡೆದ ಆದ ತಕ್ಷಣ ಶೇಂಗಾ ಕೀಳಕ ಯಂತ್ರ ಇದೆ. ಶೇಂಗಾ ಕಿತ್ತ ಆದ ತಕ್ಷಣ ಕಾಯಿ ಬಿಡಿಸಕ್ಕೂ ಯಂತ್ರ ಇದೆ. ಕಾಯಿ ಬಿಡಿಸ ಆದ ತಕ್ಷಣ ಕಾಯಿ ಗ್ರೇಡ್ ಮಾಡ್ತಕ್ಕಂಥ ಯಂತ್ರಗಳಿದೆ. ಆ ಗ್ರೇಡ್ ಮಾಡಿ ಆದ ತಕ್ಷಣ ಕಾಯಿನ ಸಿಪ್ಪೆ ಬಿಡಿಸ್ತಕ್ಕಂಥ ಯಂತ್ರಗಳಿದೆ. ಸಿಪ್ಪೆ ಆದ ತಕ್ಷಣ ಎಣ್ಣೆ ತೆಗಿತಕ್ಕಂಥ ಯಂತ್ರಗಳಿದೆ. ಅಂದರೆ A-Z ಮೆಕನೈಸೇಷನ್ ಮಾಡ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳು ರೈತರಿಗೆ ಲಭ್ಯ ಇದೆ. ಮತ್ತು ಮುಖ್ಯವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮಲ್ಲಿ ಕೂಡ ಈ ಯಂತ್ರೋಪಕರಣ ಬಾಡಿಗೆ ಆಧಾರದಿಂದ ರೈತರಿಗೆ ಒದಗಿಸತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಸರ್, ತಾವು ಶೇಂಗಾದ ಒಂದು ಹೇಳಿದ್ರೆ ಅದೇ ರೀತಿ ಈ ಭತ್ತ ಬೆಳೆಯಂತ ಪ್ರದೇಶಗಳಲ್ಲಿ ಭತ್ತದಲ್ಲಿ ಕಳೆ ತೆಗೆಯುವಂಥದ್ದು, ಆಮೇಲೆ ಭತ್ತ ಕಟಾವು ಮಾಡೋದು, ಕಟಾವು ಮಾಡಿ ಒಕ್ಕಣೆ ಮಾಡುವಂಥದ್ದು, ಈ ಯಂತ್ರಗಳು ಸಾಕಷ್ಟು ಅನುಕೂಲ ಆಗ್ತಾವನ್ನ. ಮುಖ್ಯವಾಗಿ ಈ ಒಂದು ಭತ್ತಕ್ಕೆ ಸಂಬಂಧಪಟ್ಟಾಗೆ ಆ ಯಂತ್ರಗಳ ಬೆಲೆ ದುಬಾರಿ ಆಗಿರೋದ್ರಿಂದ ಕಸ್ಟಮೈರಿಂಗ್ ಸೆಂಟರ್ ಬಾಡಿಗಾರಿತ ಕೇಂದ್ರಗಳ ಮುಖಾಂತರ ರೈತರಿಗೆ ಭತ್ತ ನಾಟಿ ಮಾಡ್ತಕ್ಕಂಥ ಯಂತ್ರ, ಭತ್ತ ನಾಟಿ ಮಾಡಿ ಆದ್ಮೇಲೆ ಕಳೆ ತೆಗಿತಕ್ಕಂಥ ಯಂತ್ರ, ಕಳೆ ಆದ ನಂತರ ಅದನ್ನ ಒಕ್ಕಣೆ ಮಾಡ್ತಕ್ಕಂಥ ಯಂತ್ರ ಈ ಬಾಡಿಗೆ ಆರ್ತ ಕೇಂದ್ರ ಮುಖಾಂತರ ರೈತರಿಗೆ ಸಹಾಯ ಸಹಕಾರ ನೀಡುತ್ತದೆ. ಅದಲ್ಲದೆ ಕೂಡ ಭತ್ತ ಒಕ್ಕಣೆ ಆದ ನಂತರ ಅದನ್ನು ಡ್ರೈ ಮಾಡಿ ಚೀಲ ತುಂಬತಕ್ಕಂಥ ಯಂತ್ರಗಳು ಕೂಡ ಲಭ್ಯ ಇದೆ. ಇದನ್ನು ಕೂಡ ಈಗ ಬಾಡಿಗೆ ಆಧಾರದಿಂದ ಈ ಕೇಂದ್ರದಿಂದ ಪಡ್ಕೊಳ್ಬಹುದು. ಅದಲ್ಲದೆ ಕೂಡ ಸರ್ಕಾರ ಕೂಡ ಸಬ್ಸಿಡಿ ಮುಖಾಂತರ ಈ ಯಂತ್ರೋಪಕರಣ ರೈತರಿಗೆ ಒದಗಿಸತಕ್ಕಂಥ ವ್ಯವಸ್ಥೆ ಇದೆ. ಸರ್, ಈ ರೀತಿ ಒಂದು ಯಂತ್ರಗಳನ್ನ ನಮ್ಮ ರೈತರು ಬಾಡಿಗೆ ಮುಖಾಂತರ ಅವ್ರನ್ನ ತಮ್ಮ ಕೃಷಿಯಲ್ಲಿ ಇದ ಬಳಸ್ಕೋಬಹುದು ಅಂತ ಹೇಳಿದ್ರಲ್ಲ, ಸಪೋಸ್ ಈಗ ಯಾರೋ ಒಂದು ಶೇಂಗಾ ಕಟಾವು ಮಾಡೋ ಯಂತ್ರ ಇಲ್ಲ ಯಾವ್ದೋ ಒಂದು ಕಳೆ ತೆಗೆಯ ಯಂತ್ರ, ಯಾವ ರೀತಿ ಚಾರ್ಜ್ ಮಾಡ್ತಾರೆ ಸರ್? ಮುಖ್ಯವಾಗಿ ಈ ಒಂದು ಯಂತ್ರ ಬಾಡಿಗೆ ಕೊಡ್ತಕ್ಕಂಥ ಕೇಂದ್ರಗಳು ಪ್ರತಿ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಒಂದೊಂದು ಬಾಡಿಗೆ ಆರ್ತ ಕೇಂದ್ರಗಳಿದೆ. ಆ ಭಾಗದಲ್ಲಿ ಬೀಳ್ತಕ್ಕಂಥ ಮಳೆ ಮತ್ತು ರೈತರ ಆದಾಯ ಮತ್ತು ಅದಕ್ಕೆ ಬರ್ತಕ್ಕಂಥ ತಗಲುವಂಥ ಖರ್ಚನ್ನ ಅಂದರೆ ಡಿ ಸಿ ಚೇರ್ಮನ್ ಆಗಿರ್ತಾರೆ ಅವರ ಮುಖಾಂತರ ವಿವಿಧ ಇಲಾಖೆಯ ಕೃಷಿ ಅಧಿಕಾರಿಗಳು ಕುಳಿತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಈ ಬೆಲೆಯನ್ನು ನಿಗದಿ ಮಾಡಿರ್ತಾರೆ. ಬೆಲೆ ಅಂದರೆ ಈ ತಗಲ್ತಕ್ಕಂಥ ಖರ್ಚನ್ನು ಮೈನಸ್ ಮಾಡಿ ಅವರಿಗೆ ಲಾಸ್ ಆಗದ ರೀತಿಯಲ್ಲಿ ಈ ಒಂದು ಅವರಿಗೆ ಕಟ್ಟತಕ್ಕಂಥ ಬಾಡಿಗೆ ನಿಗದಿ ಮಾಡಿರ್ತಾರೆ. ಆದಷ್ಟು ಕಡಿಮೆಯಲ್ಲೇ ಇರ್ತದೆ, ಅದನ್ನು ಕೂಡ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆ ಬಾಡಿಗೆಯನ್ನು ನಿಗದಿ ಆಗಿರ್ತದೆ. ಆ ನಿಗದಿ ಆದ ಅವಧಿಯಲ್ಲಿ ಒಬ್ಬ ರೈತರಿಗೆ ಮಿನಿಮಮ್ 5 ದಿವಸವರೆಗೆ ಒಂದು ಯಂತ್ರ ಕೊಡ್ತಾರೆ. ಆ ಒಂದು ಗಂಟೆಗೆ ಎಷ್ಟು ತಗಲ್ತ ಖರ್ಚು ಆ ಖರ್ಚನ್ನು ಅನುಗುಣವಾಗಿ ಆ ಬಾಡಿಗೆ ನಿಗದಿಯಾಗಿರ್ತದೆ. ಹಾಗಾಗಿ ಅದನ್ನು ನಿಗದಿತ ಅವಧಿಯಲ್ಲಿ ಆ ಯಂತ್ರ ವಾಪಸ್ ಕೊಟ್ಟು ಮತ್ತು ಆ ಒಂದು ನಿಗದಿ ಮಾಡಿದಂಥ ಆ ಬಾಡಿಗೆಯನ್ನು ಕಟ್ಟಬೇಕಾಗ್ತದೆ. ಹಾಗಾಗಿ ರೈತರಿಗೆ ಇದು ಬಹಳ ಅನುಕೂಲ ಸಿಂಧು ಆಗ್ತದೆ ಅಂತ ಈ ಸಂದರ್ಭ ಹೇಳಿ ಬಯಸ್ತೇನೆ. ತಾವು ಹೇಳಿದ್ರೆ ಹೋಬಳಿ ಮಟ್ಟದಲ್ಲಿ ಇವು ಲಭ್ಯ ಇರ್ತವಂತೆ, ಯಾವ್ಯಾವ ರೀತಿಯ ಈಗ ಕೆಲವೊಂದು ಪ್ರದೇಶದಲ್ಲಿ ಭತ್ತ ಬೆಳೆಯಂಥ ಪ್ರದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಂತ್ರಗಳು, ಈಗ ನೀವು ನಮ್ಮ ಚಿತ್ರದುರ್ಗ ಜಿಲ್ಲೆ ತಗೊಂಡ್ರೆ ಹೆಚ್ಚಾಗಿ ಬೆಳೆಯೋದೇ ಇಲ್ಲಿ ಮೆಕ್ಕೆಜೋಳ, ಅದ ನಂತರ ಶೇಂಗಾ ಮತ್ತು ಈರುಳ್ಳಿ, ಇದಕ್ಕೆ ಸಂಬಂಧಪಟ್ಟಂಗೆ ಯಂತ್ರಗಳು ಇಲ್ಲಿ ಲಭ್ಯ ಇದೆ ಹೇಗಂದ? ಮುಖ್ಯವಾಗಿ ಈ ಒಂದು ಹೋಬಳಿ ಮಟ್ಟದಲ್ಲಿ ಈಗ ಬಾಡಿಗೆ ಆಧಾರಿತ ಕೃಷಿ ಕೇಂದ್ರ ತಗೊಂಡ್ರೆ ಉದಾಹರಣೆ ಈ ನಾಯಕನಟ್ಟಿಯಲ್ಲಿ ಜಾಸ್ತಿ ಶೇಂಗಾ ಬೆಳೀತಾರೆ. ಶೇಂಗಾ ಬೆಳೀತಕ್ಕಂತ ಆ ಭಾಗದಲ್ಲಿ ಶೇಂಗಾಕ್ಕೆ ಸಂಬಂಧಪಟ್ಟಂತ ಯಂತ್ರೋಪಕರಣ ಇರ್ತವೆ. ಭತ್ತ ಬೆಳೀತಕ್ಕಂತ ಏರಿಯಾದಲ್ಲಿ ಭತ್ತ ಬೆಳೀತಕ್ಕಂತ ಯಂತ್ರೋಪಕರಣಗಳು ಲಭ್ಯ ಇರ್ತದೆ. ಉದಾಹರಣೆಯಾಗಿ ಆ ಒಂದು ಏರಿಯಾ ಬೆಳೆ ಒಂದು ಯಾವ ತರದ ಬೆಳೆಗಳು ಬೆಳೀತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಂತ್ರೋಪಕರಣಗಳನ್ನ ಬಾಡಿಗೆ ಆಧಾರಿತ ಕೇಂದ್ರದಲ್ಲಿ ಇಟ್ಟು ರೈತರಿಗೆ ಅನುಕೂಲ ಮಾಡತಕ್ಕಂತ ವ್ಯವಸ್ಥೆಯನ್ನ ಇರ್ತದೆ. ಈ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನ ಅಂದ್ರೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ರೈತರಿಗೆ ಯಾವ್ಯಾವ ರೀತಿಯಿಂದ ಒಂದು ಲಾಭ ಆಗುತ್ತೆ ಸರ್? ಒಂದು ಇಳುವರಿ ದೃಷ್ಟಿಯಿಂದ ಮತ್ತೆ ಅದರ ಲಾಭದ ದೃಷ್ಟಿಯಿಂದ ಅಥವಾ ಖರ್ಚಿನ ದೃಷ್ಟಿಯಿಂದ ಯಾವ ರೀತಿ ಲಾಭ ಆಗುತ್ತೆ ಅಂತ ಹೇಳ್ತೀರಾ? ಮೇನ್ ಆಗಿ ಕೃಷಿ ಯಾಂತ್ರೀಕರಣ ಉದ್ದೇಶ ನಿಗದಿತ ಅವಧಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬೇಕು, ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಬೇಕು, ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಮಾಡಬೇಕು ಅನ್ನೋದು ಮುಖ್ಯವಾಗಿ ಕೃಷಿ ಯಂತ್ರೋಪಕರಣದ ಉದ್ದೇಶ. ಲಾಭ ಏನಾಗ್ತಿದೆ ಅಂತಂದಾಗ ನಾವು ಏನು ಹೇಳಿದ್ವಿ, ಕೃಷಿ ಸಾಮರ್ಥ್ಯ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಏರಿಯಾದಲ್ಲಿ ಉಳುಮೆ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ತಗಲ್ತಕ್ಕಂಥ ಖರ್ಚು ಕೂಡ ಕಡಿಮೆ ಆಗ್ತದೆ. ಅಲ್ಪ ಸಮಯದಲ್ಲಿ ಜಾಸ್ತಿ ಏರಿಯಾದಲ್ಲಿ ಉಳುಮೆ ಮಾಡಬಹುದು, ಮತ್ತೆ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಏರಿಯಾ ಉಳುಮೆ ಮಾಡಬಹುದು. ಲೇಬರ್ ಅಭಾವ ಇದ್ದಲ್ಲಿ ಲೇಬರ್ನ ಅವಶ್ಯಕತೆ ಇಲ್ಲದೆ ಕೂಡ ನಾವು ವ್ಯವಸಾಯ ಮಾಡಬಹುದು. ಮುಖ್ಯವಾಗಿ ಸಕಾಲದಲ್ಲಿ ಕೃಷಿ ಯಂತ್ರೋಪಕರಣ ಬಳಸಿ ಉಳುಮೆ ಮಾಡಬಹುದು, ಉಳುಮೆ ಆದ ತಕ್ಷಣ ಬಿತ್ತನೆ ಮಾಡಬಹುದು. ಬಿತ್ತನೆ ಅಲ್ಲದೆ ಕೂಡ ನಾವು ಉದಾಹರಣೆ ಉತ್ತೊಂಡ್ರೆ ಶೇಂಗಾನ ಮಳೆ ಬರ್ತಂದ್ರೆ ಇಮಿಡಿಯೇಟ್ ಆಗಿ ಯಂತ್ರೋಪಕರಣ ಬಳಕೆಯಿಂದ ಶೇಂಗಾನ ಕೀಳಿಸಬಹುದು. ಕಿತ್ತ ಆದ ನಂತರ ಅದನ್ನ ಶೇಂಗಾ ಕಾಯಿ ಹಸಿ ಬಳ್ಳಿಯಿಂದ ಕಾಯಿನ ಬಿಡಿಸಬಹುದು. ಬಿಡಿಸಿದ ಕಾಯಿ ಕೂಡ ನಾವು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಈಗ ಇದರಿಂದ ಬಹಳ ಅನುಕೂಲ ಆಗಿದೆ. ಮುಖ್ಯವಾಗಿ ಕೂಲಿ ಖರ್ಚು, ಸಮಯ ಮತ್ತೆ ಆಗ್ತಕ್ಕಂಥ ಈ ವ್ಯತ್ಯಯನ್ನ ಕೂಡ ನಾವು ಕಡಿಮೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಂತ್ರೋಪಕರಣ ನಾವು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತದೆ, ದಿನ ಅದರಿಂದ ಏನು ಅನಾನುಕೂಲ ಆಗೋದಿಲ್ಲ. ಶೇಕಡ 25-30% ಅಷ್ಟು ರೈತರಿಗೆ ತಗಲ್ತಕ್ಕಂಥ ಖರ್ಚನ್ನು ಉಳಿತಾಯ ಆಗುತ್ತದೆ, 60% ಸಮಯನ ಉಳಿತಾಯ ಆಗುತ್ತೆ. ಹಾಗಾಗಿ ರೈತರು ಹೆಚ್ಚಿನ ವಿಸ್ತೀರ್ಣದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮಾಡಕ್ ಸಾಧ್ಯ ಆಗ್ತದೆ ಅನ್ನೋದು ನಾವು ಈ ಸಂದರ್ಭ ಹೇಳಿ ಬಯಸ್ತೇವೆ. ಸರ್, ಈಗ ಮುಂಗಾರು ಪ್ರಾರಂಭ ಆಗಿದೆ, ಕೃಷಿ ಚಟುವಟಿಕೆಗಳು ಜೋರಾಗಿ ನಡೀತಾ ಇದ್ದಾವೆ, ನಮ್ಮ ರೈತರಿಗೆ ಈ ಸಂದರ್ಭದಲ್ಲಿ ಶೇಂಗಾ ಬೆಳೆಯರಿರ್ಬೋದು ಅಥವಾ ಮೆಕ್ಕೆಜೋಳ ಬಿತ್ತರಿರ್ಬೋದು ಅಥವಾ ಈರುಳ್ಳಿ ನಾಟಿ ಮಾಡರಿರ್ಬೋದು, ಇವರಿಗೆ ಬೇಕಾದಂತ ಒಂದು ಯಂತ್ರೋಪಕರಣಗಳು ಹೇಗೆ ಲಭ್ಯ, ಎಲ್ಲಿ ಲಭ್ಯ ಇರ್ತವೆ, ಹೇಗೆ ಸಿಗ್ತವೆ, ಅವ್ರನ್ನ ಯಾರನ್ನ ಸಂಪರ್ಕ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಮುಖ್ಯವಾಗಿ ಪ್ರತಿ ಒಂದು ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ವಿಚಾರ ಮಾಡಿದ್ರೆ ಅವರು ಕೂಡ ಪ್ರತಿ ಒಂದು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆ ಜೊತೆಯಾಗಿ ಪ್ರತಿ ಹೋಬಳಿಗೊಂದು ರೈತ ಸಂಪರ್ಕ ಕೇಂದ್ರ ಇರ್ತದೆ. ರೈತ ಸಂಪರ್ಕ ಕೇಂದ್ರದ ಮುಖಾಂತರ ತಾವು ತಿಳ್ಕೊಳ್ಬಹುದು. ಅದಲ್ಲದೆ ಕೂಡ ಕಸ್ಟಮೈರಿಂಗ್ ಸೆಂಟರ್ ಅಂತಾರೆ, ಬಾಡಿಗೆ ಆರ್ಥ ಕೇಂದ್ರ ಕೂಡ ಪ್ರತಿ ಒಂದು ಹೋಬಳಿಯಲ್ಲಿ ಇದೆ. ಅಲ್ಲಿ ತಾವು ಪಡ್ಕೊಳ್ಬಹುದು. ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿ ತಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅದಲ್ಲದೆ ಕೂಡ ಹೆಚ್ಚಿನ ವಿಚಾರವಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಅಂತ ಇಲ್ಲಿದೆ. ಇಲ್ಲಿ ಬಂದರೂ ಕೂಡ ನಿಮಗೆ ಎಲ್ಲಿ ಯಂತ್ರಗಳು ಲಭ್ಯ ಇದೆ ಮತ್ತು ಯಾವ್ದಾವ ಯಂತ್ರಗಳಿದೆ ಮತ್ತು ಯಾವ್ಯಾವ ಯಂತ್ರಗಳು ಸಿಗ್ತವೆ, ಎಲ್ಲಿ ಸಿಗ್ತವೆ ಅನ್ನೋ ಹೆಚ್ಚಿನ ಮಾಹಿತಿಯನ್ನು ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಅಲ್ಲಿ ತಾವು ತಿಳ್ಕೊಳ್ಬಹುದು. ಈಗ ಒಂದು ವೇಳೆ ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ತಮ್ಮ ಒಂದು ಕಚೇರಿಯ ದೂರವಾಣಿ ಸಂಖ್ಯೆ ಇರಬಹುದು ಅಥವಾ ತಮ್ಮ ವೈಯಕ್ತಿಕ ನಂಬರ್ ಕೊಟ್ಟರು ಅವ್ರಿಗೆ ಅನುಕೂಲ ಆಗುತ್ತೆ. ಬಹಳ ಸಂತೋಷ. ಈಗ ನನ್ನ ಒಂದು ಮೊಬೈಲ್ ನಂಬರ್ 9448697143, ಈ ನಂಬರ್ಗೆ ತಾವು ಸಂಪರ್ಕ ಮಾಡಿದ್ರೆ ತಮಗೆ ಹೆಚ್ಚಿನ ಒಂದು ವಿಚಾರವನ್ನ ತಿಳಿಸಬಹುದು. ಮತ್ತು ಯಂತ್ರೋಪಕರಣಗಳ ಬಳಕೆ ಅಲ್ಲದೆ ಎಲ್ಲೆಲ್ಲಿ ಸಿಗ್ತದೆ, ಯಾವ ಯಂತ್ರಗಳನ್ನ ಬಳಕೆ ಮಾಡಬಹುದು ಅನ್ನೋದನ್ನು ವಿಚಾರ ಹೇಳಬಹುದು. ನಾನು ಡಾಕ್ಟರ್ ಶರಣಪ್ಪ ಜಂಗಂಡಿ, ಕೃಷಿ ಇಂಜಿನಿಯರಿಂಗ್ ವಿಭಾಗ, ಬಬ್ಬೂರು ಫಾರಂ ಹಿರಿಯೂರು. ತಾವು ದಯವಿಟ್ಟು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕಂತ ವಿನಂತಿಸುತ್ತೇನೆ. ತಾವು ಅವರಿಗೆ ಬೇಕಾದಂತ ಒಂದು ಕೃಷಿ ಯಂತ್ರೋಪಕರಣಗಳನ್ನ ಒದಗಿಸೋದಲ್ಲದೆ ಅವರಿಗೆ ಯಾವ ರೀತಿ ಬಳಕೆ ಮಾಡಬೇಕು, ಅದನ್ನ ಯಾವ ರೀತಿ ಬಳಕೆ ಮಾಡಿದ್ರೆ ಕೃಷಿಗೆ ಒಳ್ಳೇದಾಗುತ್ತಂತ ತಾವು ಮಾರ್ಗದರ್ಶನ ಮಾಡ್ತೀರಿ ಸರ್? ರೈತರಿಗೆ ಈಗ ಇತ್ತೀಚಿನ ದಿನಮಾನಗಳಿಗೆ ಹೊಸ ಹೊಸ ಯಂತ್ರಗಳನ್ನು ಆವಿಷ್ಕಾರ ಆಗಿದೆ. ಯಾವ ಯಂತ್ರಗಳು ಬಳಕೆ ಮಾಡಬೇಕು, ಯಾವ ಯಂತ್ರಗಳು ಸಿಗ್ತವೆ ಅನ್ನೋದನ್ನು ಮಾಹಿತಿ ಇರೋದಿಲ್ಲ. ಹಾಗಾಗಿ ನಿಮ್ಮನ್ನ ಸಂಪರ್ಕಿಸಿದರೆ ಯಾವ ಬೆಳೆಗೆ ಯಾವ ಯಂತ್ರಗಳು ಬೇಕು ಮತ್ತು ಎಷ್ಟು HP ಕೆಪಾಸಿಟಿ ಬೇಕು, ಯಾವ ರೀತಿ ವಿಧಾನ, ಯಾವ ರೀತಿ ಆ ಕೆಲಸ ಮಾಡುತ್ತದೆ ಅನ್ನೋ ವಿಚಾರ, ಹೆಚ್ಚಿನ ವಿಚಾರ ಕೂಡ ನಮ್ಮನ್ನ ಸಂಪರ್ಕಿಸಿದರೆ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಅಂದ್ರೆ ಈ ಯಂತ್ರೋಪಕರಣಗಳಿಂದ ಯಾವ ರೀತಿ ಲಾಭ ಆಗುತ್ತೆ ಅಂದ್ರೆ ಕೃಷಿಯಲ್ಲಿ ಒಂದು ಖರ್ಚಿನ ಉಳಿತಾಯ ಜೊತೆಗೆ ಸಮಯದ ಉಳಿತಾಯ, ಆಮೇಲೆ ಏನು ಕೃಷಿಯನ್ನ ಏನ್ ಮಾಡ್ತೀವಲ್ಲ ಅದೇ ಯಾವ ಸಂದರ್ಭದಲ್ಲಿ ಅಂದ್ರೆ ಎಷ್ಟು ಅವಧಿಯಲ್ಲಿ ಮುಗಿಸಬೇಕು, ಇತ್ತಿನ ಟೈಮ್ನಲ್ಲಿ ಏನಂತ ಹೇಳ್ತೀವಲ್ಲ ಅಷ್ಟೊಳಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಅಂತ ತಾವು ಹೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೃಷಿಯಲ್ಲಿನ ಯಂತ್ರೋಪಕರಣಗಳ ಬಳಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ಶರಣಪ್ಪ ಜಂಗಂಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿ ದಣ್ಣ. ಇದೊಂದು ಪ್ರಕಟಣೆ. ಚಿತ್ರದುರ್ಗ ನಗರದ ಎಪಿಎಂಸಿ ಆವರಣದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ May 31 ಮತ್ತು June 1, 2023 2023-24 ಸಾಲಿನ ಕೃಷಿ ಕೋಟಾದಡಿ ಕೃಷಿ ಹಾಗೂ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಿಗೆ ಸ್ನಾತಕ ಪದವಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿ ಮಲ್ಲಮ್ಮ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತಾಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ವಿ ಮಲ್ಲಮ್ಮ ಅವರು. ಮಲ್ಲಮ್ಮ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಮ್ಮ ಅವರೇ, ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರಾ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕೆ ಮುಂಚಿತವಾಗಿ? ನಾವು ಹುಟ್ಟಿದ ತಕ್ಷಣನೇ ನಮ್ಮಮ್ಮ ತೀರ್ಕೊಂಡ್ರು ಸರ್. ನಮ್ಮಮ್ಮ ತೀರ್ಕೊಂಡ ತಕ್ಷಣ ನಮ್ ದೊಡ್ಡಮ್ಮ ಇದ್ರು, ಅವರೆಲ್ಲ ನಮ್ಮನ್ನ ಚೆನ್ನಾಗಿ ಸಾಕಿ ಸಲಹಿ ಓದಿಸಿ ದೊಡ್ಡವ್ರನ್ನ ಮಾಡಿದ್ರು. ಅಂದ್ರೆ ನಾವು ಎಜುಕೇಶನ್ SLC ತನಕ ಮುಗಿಸಿದ್ವಿ ಸರ್. SLC ತನಕ ಮುಗಿಸಾದ ತಕ್ಷಣ ಟೈಲರಿಂಗ್ ಓದ್ವಿ ಸರ್. ಟೈಲರಿಂಗ್ ಅಲ್ಲಿ ಒಂದು 6 ಕೆಲ ಕಲ್ತೀವಿ ಸರ್. ಕಲ್ತಾಗಿ ಒಂದು 3-4 ತಿಂಗಳಷ್ಟ ಒಳಗೆ ನಮ್ಮ ಮದುವೆ ಆಯ್ತು ಸರ್. ಹಂಗೆ ಗಂಡು ಮನೆಗೆ ಬಂದ್ವಿ ಸರ್. ಗಂಡು ಮನೆಗೆ ಬಂದ ತಕ್ಷಣ ಹಿಂಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದ, ಡಿವೈಡ್ ಆಗೋಂಥ ಪರಿಸ್ಥಿತಿಗಳು ಬಂದು ಸರ್ ಡಿವೈಡ್ ಆಗಿದ್ವಿ. ಹಂಗಾಗಿ ನಮಗೆ ಜೀವನ ಮಾಡೋದಕ್ಕೆ ತುಂಬಾ ತೊಂದರೆಗಳು ಅನುಭವಿಸಿದ್ವಿ ಸರ್. ಅವಾಗ ಸ್ವಸಹಾಯ ಸಂಘ ಅನ್ನೋ ಒಂದು ಕಮಿಟಿ ಇದೆ ಸರ್ ನಮ್ಮೂರಲ್ಲಿ. ಹಂಗಾಗಿ ಆ ಸಂಘದಲ್ಲಿ ನಾವು ಒಬ್ರು ಭಾಗಿಯಾದ್ವಿ ಸರ್.

ಕೆಎಸ್ಎನ್ ಡಿಎಂಸಿ ಕ್ಯಾಂಪಸ್, ಜಿಕೆವಿಕೆ, ಕಂಪ್ಲಿ, ಬೆಂಗಳೂರು ನಗರ, ಮಾಲೂರು, ಉಚ್ಚಂಗಿದುರ್ಗ, ಭಾಗಮಂಡಲ, ಕೊಟ್ಟಿಗೆಹಾರ, ಹಿರಿಯೂರು, ಸಕಲೇಶಪುರ, ಬೆಂಗಳೂರು ಹೆಚ್ಎಎಲ್ ವಿಮಾನ ನಿಲ್ದಾಣ ತಲಾ 3 ಸೆಂಟಿಮೀಟರ್, ರಾಣಿಬೆನ್ನೂರು, ರಾಜೇಶ್ವರ, ಸೇಡಂ, ಕಾಟಿಕೆರೆ, ಹಡಗಲಿ, ಹೊಸಪೇಟೆ, ಹರಪನಹಳ್ಳಿ, ಅರಕಲಗೂಡು, ಕೋಲಾರ, ಚಿಂತಾಮಣಿ, ಹುಡಕೆರೆ, ಸಾಲಿಗ್ರಾಮ, ನಾಪೋಕ್ಲು, ಮೂರ್ನಾಡು, ಕಳಸ, ದಾವಣಗೆರೆ, ಚನ್ನಗಿರಿ, ಟಮಕ, ಕೆವಿಕೆ ತಲಾ 2 ಸೆಂಟಿಮೀಟರ್, ಬೆಳ್ತಂಗಡಿ, ಪಣಂಬೂರು, ಸಿದ್ದಾಪುರ, ಕುಂದಾಪುರ, ಕೋಟ, ಮುದಗಲ್, ದೇವದುರ್ಗ, ಅಕ್ಕಿ, ಆಲೂರು, ಚಿತ್ತಾಪುರ, ಪರಶುರಾಂಪುರ, ಹೊಸದುರ್ಗ, ನಾಯಕನಹಟ್ಟಿ, ಹುಂಚದಕಟ್ಟೆ, ಮಂಡಗದ್ದೆ, ಆನವಟ್ಟಿ, ಅಗ್ರಹಾರ, ಕೋಣಂದೂರು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಶ್ರೀಮಂಗಳ, ಕೂಡ್ಲಿಗಿ, ಹಗರಿ, ಬೊಮ್ಮನಹಳ್ಳಿ, ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ, ಹೆಸರುಘಟ್ಟ, ಯಲಹಂಕ ಐಎಎಫ್, ಜ್ಞಾನಭಾರತಿ ವಿವಿ ಕ್ಯಾಂಪಸ್, ಉತ್ತರಹಳ್ಳಿ, ಮಾಗಡಿ, ಕೃಷ್ಣರಾಜಪೇಟೆ, ರಾಯಲ್ಪಾಡು, ಶನಿವಾರ ಸಂತೆ, ಹೊನ್ನಾಳಿ, ಕುರುಗೋಡು, ಸಿರುಗುಪ್ಪ, ತಿಪಟೂರು, ಬಂಡೀಪುರ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 42.2 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳು ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳ ಹಲವು ಕಡೆಗಳಲ್ಲಿ, ಕರಾವಳಿ ಮತ್ತು ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಮಳೆ ಹಾಗೂ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳು ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಿಂಚಿನ ಸಾಧ್ಯತೆ ಇದ್ದು, ಗಾಳಿಯ ವೇಗವು ಗಂಟೆಗೆ 30-40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ.